ಹೆಚ್ಚು ಮತದಾನಕ್ಕೆ ಜಿಲ್ಲಾ ಆಡಳಿತದಿಂದ ಮತದಾನ ಜಾಗೃತಿ ಅಭಿಯಾನ ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ನಾಳೆ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ವಾಣಿಯಲ್ಲಿ ಹೈನು ಹೊನ್ನು ಪಶುವೈದ್ಯಕೀಯ ಹಾಗೂ ಪಶುಪಾಲನೆ ಕುರಿತು ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಸಸ್ಯಗಳ ವಿಷಬಾಧೆ ಮತ್ತು ತಡೆಗಟ್ಟುವಿಕೆ ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಔಷಧಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಸಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ವಾ ಪ್ರಿಯಾ, ನಿನ್ ಲೆಹೆಂಗಾ, ನಿನ್ ಜೋಡಿಯ ಶೇರ್ವಾನಿ ಸೂಪರ್. ಶಾಪಿಂಗ್ ಬೆಂಗಳೂರ ಬಾಂಬೆನಾ? ಎಲ್ಲೂ ಅಲ್ಲ, ಹಾಸನದ SSR ಸಿಲ್ಕ್ಸ್ ನಲ್ಲಿ ನಮಗೆ ಬೇಕಾದ ಡಿಸೈನ್ ಕಲರ್ ಕಾಂಬಿನೇಷನ್ ಫಿರ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ರೇಷ್ಮೆ ಸೀರೆಗಳನ್ನ ಸೂಟ್ ಅನ್ನ ರೀಸನೇಬಲ್ ರೇಟ್ ನಲ್ಲಿ ತಗೊಂಡಿರೋದು ಅಲ್ಲೇ. SSR ಸಿಲ್ಕ್ಸ್, ಹಳೆ ಅಜ್ಜೆ ಕಚೇರಿ ರಸ್ತೆ, ಪಾಂಡುರಂಗ ದೇವಸ್ಥಾನದ ಹತ್ತಿರ, ಹಾಸನ. ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಅಭಿನಯದ ನಂದಕಿಶೋರ್ ನಿರ್ಮಾಣದ ಅದ್ಭುತ ಹಾಸ್ಯಭರಿತ ಚಿತ್ರ ಉಂಡೆನಾಮ ಇದು April 14 ರಾಜ್ಯಾದ್ಯಂತ ಬಿಡುಗಡೆ. ಉಂಡೆನಾಮ ಇದು ಡಾಕ್ಟರ್ TR ಚಂದ್ರಶೇಖರ್ ಅವರ ಪ್ರಸ್ತುತಿ. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಸಸ್ಯಗಳ ವಿಷಬಾಧೆ ಮತ್ತು ತಡೆಗಟ್ಟುವಿಕೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಸಸ್ಯಗಳ ವಿಷಬಾಧೆ ಮತ್ತು ಅದನ್ನು ತಡೆಗಟ್ಟುವ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಅನೇಕ ಸಂದರ್ಭಗಳಲ್ಲಿ ನಾವು ಗಮನಿಸಿದ್ದೇವೆ, ಕೆಲವೊಂದು ಸಸ್ಯಗಳನ್ನು ತಿಂದು ಅದು ವಿಷಬಾಧೆಗೆ ಕಾರಣ ಆಗುತ್ತೆ. ಅಂತಹ ಸಸ್ಯಗಳು ಯಾವ್ಯಾವು, ನಾವು ಜಾನುವಾರುಗಳನ್ನು ಹೊರಗಡೆ ಮೇಯಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಸಸ್ಯಗಳ ಬಗ್ಗೆ ಎಷ್ಟು ಜಾಗರೂಕತೆಯಿಂದ ಇರಬೇಕು ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಔಷಧಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ರವಿಕುಮಾರ್ ಅವರು. ರವಿಕುಮಾರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಅದೇ ರೀತಿ ಎಲ್ಲ ರೈತರು ಬಂದವರಿಗೂ ನಮಸ್ಕಾರ ಅಂತ ತಿಳಿಸ್ತಾ ಇದ್ದೇನೆ. ಈ ವಿಷಬಾಧೆಯ ಬಗ್ಗೆ ನಾವು ಆಗಾಗ್ಗೆ ಕೇಳ್ತಾ ಇರ್ತೇವೆ, ಅದರಲ್ಲೂ ಕೂಡ ಈ ಮುಂಗಾರು ಹಂಗಾಮಿನಲ್ಲಿ ಮತ್ತೆ ಬೇಸಿಗೆ ಹಂಗಾಮಿನಲ್ಲಿ ಇದರ ಒಂದು ಇದು ಜಾಸ್ತಿ ಇರುತ್ತೆ. ಈ ವಿಷಬಾಧೆ ಅಂತ ಅಂದ್ರೆ ಏನ್ ಸರ್? ವಿಷಬಾಧೆ ಅಂದ್ರೆ ಸಾಮಾನ್ಯವಾಗಿ ಜಾನುವಾರುಗಳಲ್ಲಿ ನಾನಾ ರೀತಿಯ ವಿಷಬಾಧೆ ಉಂಟಾಗುತ್ತೆ. 17ನೇ ಶತಮಾನದಲ್ಲಿ ಕರೋಲಸ್ ಲೀನಿಯಸ್ ಅನ್ನೋ ಒಬ್ಬ ಸ್ವೀಡನ್ ದೇಶದ ವಿಜ್ಞಾನಿ ಒಂದು ವರ್ಡ್ ಹೇಳಿದ್ದಾರೆ, ಆಲ್ ಸಬ್ಸ್ಟೆನ್ಸ್ ಆರ್ ಪಾಯ್ಸನ್, ಸೊ ದ ಓನ್ಲಿ ಡೋಸ್ ವಿಚ್ ಡಿಫ್ರೆನ್ಸ್ ದ ಡೋಸ್ ಅನ್ ದ ಪಾಯ್ಸನ್ ಅಂತ. ಅಂದ್ರೆ ನಾವು ತಿನ್ನುವ ಎಲ್ಲಾ ಆಹಾರಗಳು ವಿಷಕಾರಿಯಾಗಿರ್ತವೆ, ಅದರ ಪ್ರಮಾಣ ಎಷ್ಟಿಂತೇವೆ ಅದು ಆಹಾರ ಅಥವಾ ಔಷಧಿಯ ಅಥವಾ ವಿಷವಾಗಿ ಮಾರ್ಪಾಡನ ಹೊಂದುತ್ತದೆ. ಅದೇ ರೀತಿ ಸಾಮಾನ್ಯವಾಗಿ ಜಾನುವಾರುಗಳಲ್ಲಿ ನಾನಾ ರೀತಿಯ ವಿಷಬಾಧೆ ಉಂಟಾಗುತ್ತೆ. ಸಾಮಾನ್ಯವಾಗಿ ಔಷಧಿಯನ್ನ ಹೆಚ್ಚು ನಾವು ಪ್ರಮಾಣದ ಉಪಯೋಗಿಸಿದಾಗ ಔಷಧಿಯ ವಿಷಬಾಧೆ ಉಂಟಾಗುತ್ತೆ. ಅದೇ ರೀತಿ ಸಸ್ಯಗಳಂತ ಸಸ್ಯ ವಿಷಬಾಧೆ, ಅದೇ ರೀತಿ ಕ್ರಿಮಿನಾಶಕಗಳನ್ನು ಸಾಮಾನ್ಯವಾಗಿ ನಾವು ಉಣ್ಣೆ ಮತ್ತು ಚಿಗಟೆ ಇದನ್ನ ತಡೆಗಟ್ಟಕ್ಕೆ ಉಪಯೋಗಿಸ್ತೀವಿ, ಅದರಲ್ಲೂ ಸಹ ವಿಷಬಾಧೆ ಉಂಟಾಗುತ್ತೆ. ಅದೇ ರೀತಿ ಪ್ರಾಣಿಜನ್ಯ ಕೆಲವು ಹಾವು ಕಚ್ಚಿದಾಗ ಜೇನುನೊಣ ವಿಷಬಾಧೆ ಉಂಟಾಗುತ್ತೆ. ಆದ್ರೆ ಇವತ್ತು ಸಾಮಾನ್ಯವಾಗಿ ನಾನು ಜಾನುವಾರುಗಳಿಗೆ ಸಂಬಂಧಿಸುವ ಸಸ್ಯಗಳ ವಿಷಬಾಧೆ ಬಗ್ಗೆ ತಿಳಿಸಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಈ ಜಾನುವಾರುಗಳಲ್ಲಿ ಸಸ್ಯಗಳ ವಿಷಬಾಧೆ ಹೇಗೆ ಉಂಟಾಗುತ್ತೆ? ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರುವಂತ ವಿಷಯ ಸರ್, ಜಾನುವಾರುಗಳ ಸಸ್ಯಗಳಿಗೆ ಒಂದು ಆಹಾರವಾಗಿರುತ್ತೆ. ಆದ್ರೆ ಸರ್, ಎಲ್ಲರೂ ತಿಳ್ಕೊಂಡಿರೋ ಪ್ರಕಾರ ಸಸ್ಯಗಳಲ್ಲಿ ಏನಾಗುತ್ತೆ, ಔಷಧಿಯ ಗುಣ ಹೊಂದಿರುತ್ತೆ. ಅದೇ ರೀತಿ ಜಾನುವಾರುಗಳು ಯಾವುದೇ ಸಸ್ಯಗಳನ್ನು ತಿಂದ್ರೆ ವಿಷಬಾಧೆ ಉಂಟಾಗಲ್ಲ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಕೆಲವು ಸಸ್ಯಗಳನ್ನ ಜಾನುವಾರುಗಳು ತಿಂದಾಗ ಸಾಮಾನ್ಯವಾಗಿ ವಿಷಬಾಧೆ ಉಂಟಾಗುತ್ತೆ. ಅಂದ್ರೆ ಯಾವ ಕಾಲದಲ್ಲಿ ಈ ವಿಷಬಾಧೆ ಜಾಸ್ತಿ ಆಗುತ್ತೆ ಅಂತಂದ್ರೆ, ಈ ಬೇಸಿಗೆ ಬರಗಾಲ ಅಥವಾ ಮಳೆ ಬೀಳದ ಸಮಯದಲ್ಲಿ ಇದು ಹೆಚ್ಚಾಗಿ ವಿಷಬಾಧೆ ಉಂಟಾಗುತ್ತೆ. ಸಾಮಾನ್ಯವಾಗಿ ಜಾನುವಾರುಗಳು ಇತರ ವಿಷಬಾಧೆ ಸಸ್ಯಗಳನ್ನು ತಿನ್ನೋದಿಲ್ಲ, ಆದರೆ ಬರಗಾಲ ಸಮಯದಲ್ಲಿ ವಿಷಬಾಧೆ ಸಸ್ಯಗಳನ್ನು ತಿಂದು ವಿಷಬಾಧೆಗೆ ಒಳಗಾಗುತ್ತೆ. ಅದೇ ರೀತಿ ಇವಾಗ ಬೇಸಿಗೆ ಕಾಲ ಶುರುವಾಗ್ತಿದೆ, ಅದರಿಂದ ಇವತ್ತು ನಾವು ಚರ್ಚೆ ಮಾಡೋ ವಿಷಯ ಈ ಸಮಯಕ್ಕೆ ಪ್ರಸ್ತುತ ಅಂತ ತಿಳ್ಕೊಂಡು ಇವತ್ತು ನಾನು ಸಸ್ಯಗಳ ವಿಷಬಾಧೆಗಳಿಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಯಾವ್ಯಾವ ಸಸ್ಯಗಳಿಂದ ವಿಷಬಾಧೆ ಉಂಟಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ? ಸಾಮಾನ್ಯವಾಗಿ ಸಸ್ಯಗಳಲ್ಲಿ ಎಲ್ಲಾ ರೀತಿಯ ಸಸ್ಯಗಳು ಔಷಧಿ ಗುಣವನ್ನು ಹೊಂದಿರುತ್ತವೆ. ಆದರೆ ಕೆಲವು ಸಸ್ಯಗಳು ಜಾನುವಾರುಗಳಲ್ಲಿ ವಿಷಬಾಧೆ ಉಂಟಾಗುತ್ತೆ. ಅದರಲ್ಲಿ ಸಾಯಣ ಸಸ್ಯಗಳು, ಅದೇ ರೀತಿ ಗುಲಗಂಜಿ ಗಿಡ, ಚದುರಂಗ ಅಥವಾ ಮದರಂಗಿ ಗಿಡ ಅಂತ ಕರೀತಾರೆ, ದತ್ತೂರಿ ಗಿಡ, ಹರಳು ಗಿಡ, ಪಾರ್ಥೆನಿಯಂ ಗಿಡ, ಮತ್ತೆ ಕರಿಬಸರಿ ಅಥವಾ ಬಸರಿ ಸೊಪ್ಪು, ಅದೇ ರೀತಿ ಮುಳ್ಳಿಲ್ಲದ ನಾಚಿಕೆ ಗಿಡ, ಅದೇ ರೀತಿ ಕೊಳೆತ ತರಕಾರಿಗಳನ್ನು ಸಹ ವಿಷಬಾಧೆ ಸಾಮಾನ್ಯವಾಗಿ ಉಂಟಾಗುತ್ತೆ ಸರ್. ಈ ಸೈನೈಡ್ ಸಸ್ಯಗಳ ವಿಷಬಾಧೆ ಅಂತ ಹೇಳಿದ್ರಿ, ಅದರ ಲಕ್ಷಣ ಹೇಗಿರುತ್ತೆ, ಅದನ್ನ ತಡೆಗಟ್ಟತಕ್ಕಂತಹ ಕ್ರಮ ಹೇಗೆ? ಒಳ್ಳೆಯ ಕ್ವಶನ್ ಸರ್. ಸೊ ಇತ್ತೀಚೆಗೆ ಸೈನೈಡ್ ಸಸ್ಯಗಳಿಂದ ಆಗುವ ವಿಷಬಾಧೆ ಎಲ್ಲಾ ವಿಷಬಾಧೆಗಳಿಂದ ಅತ್ಯಂತ ತೀವ್ರವಾಗಿ ಸಾಮಾನ್ಯವಾಗಿ ಇರುತ್ತೆ. ಈ ಸೈನೈಡ್ ಅನ್ನೋದು ಒಂದು ವಿಷಕಾರಿಕ ವಸ್ತು. ಈ ಸಸ್ಯಗಳು ಏನ್ ಮಾಡ್ತವೆ ಅಂದ್ರೆ, ತಮ್ಮ ಉಳಿವಿಗಾಗಿ ಮತ್ತು ವಂಶಾವೃದ್ಧಿಯ ಸಮಯದಲ್ಲಿ ಮತ್ತು ಚಿಗುರೊಡೆ ಸಮಯದಲ್ಲಿ ತಮ್ಮ ಒಂದು ಇದನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ, ಅಂದ್ರೆ ಜಾನುವಾರುಗಳು ಇದನ್ನು ತಿಂದಿರ ರೀತಿ ತಡೆಗಟ್ಟಕ್ಕೋಸ್ಕರ ಈ ವಿಷಕಾರಿ ಅಂಶವನ್ನ ಏನಾಗುತ್ತೆ, ಈ ಸೈನೈಡ್ ಅನ್ನ ರೂಪದಲ್ಲಿ ಶೇಖರಣೆಗೊಂಡಿರ್ತವೆ. ಸಾಮಾನ್ಯವಾಗಿ ಇದು ಸೈನೈಡ್ ಅನ್ನೋ ಒಂದು ವಿಷಕಾರಿಕ ವಸ್ತು ಸೈನೈಡ್ ಗ್ಲೈಕೋಸೈಡ್ ಎಂಬ ಅಂಶದಿಂದ ಅದು ಸಸ್ಯಗಳಲ್ಲಿ ಶೇಖರಣೆಗೊಂಡಿರುತ್ತೆ. ಸಾಮಾನ್ಯವಾಗಿ ಈ ಬೇಸಿಗೆ ಕಾಲದಲ್ಲಿ ಈ ರೀತಿ ಸೈನೈಡ್ ಸಸ್ಯಗಳನ್ನ ತಿಂದಾಗ ಏನಾಗುತ್ತೆ, ಈ ಸೈನೈಡ್ ಗ್ಲೈಕೋಸೈಡ್ ಅನ್ನೋ ಒಂದು ವಿಷಕಾರಿ ಅಂಶ ದೇಹಕ್ಕೆ ಹೋಗುತ್ತೆ. ದೇಹಕ್ಕೆ ಹೋದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿರೋ ಪ್ರಾಣಿಗಳ ಜಠರಾಮ್ಲ, ಕಿಣ್ವಗಳು, ಅದೇ ರೀತಿ ಎಲ್ಲಾ ರೀತಿಯ ಸಹಾಯದಿಂದ ಇದು ಹೈಡ್ರೋಸ್ಟಾಟಿಕ್ ಆಮ್ಲವಾಗಿ ಪರಿವರ್ತನೆಗೊಳ್ಳುತ್ತೆ. ಪರಿವರ್ತನೆಗೊಂಡು ಏನಾಗುತ್ತೆ, ಅದು ರಕ್ತಕ್ಕೆ ಹೀರ್ಕೊಳ್ಳುತ್ತೆ, ರಕ್ತದ ಮುಖಾಂತರ ಅದು ದೇಹಕ್ಕೆ ಹೋಗುತ್ತೆ. ಆ ದೇಹಕ್ಕೆ ವಿಷಕಾರಿ ವಸ್ತು ಒಂದ್ಸರಿ ಹೋದಾಗ ಏನಾಗುತ್ತೆ, ದೇಹದಲ್ಲಿ ವಿಷಮಬಾಧೆ ಉಂಟಾಗುತ್ತೆ. ವಿಷಬಾಧೆ ಹೇಗೆ ಉಂಟಾಗುತ್ತೆ ಅಂದ್ರೆ, ಇದು ಸಾಮಾನ್ಯವಾಗಿ ಕೆಂಪು ರಕ್ತ ಕಣದಲ್ಲಿ ಈ ಆಮ್ಲಜನಕದ ಪೂರೈಕೆಗೆ ಏನಾಗುತ್ತೆ ಅಂದ್ರೆ, ಒಂದು ಕಿಣ್ವ ಬೇಕಾಗಿರುತ್ತೆ, ಅದು ಸೈಟೋಕ್ರೋಮ್ ಆಕ್ಸಿಡೇಸ್ ಅಂತ. ಈ ಸೈಟೋಕ್ರೋಮ್ ಆಕ್ಸಿಡೇಸ್ ಅನ್ನೋದು ಜೀವಕೋಶಗಳಿಗೆ ರಕ್ತದಿಂದ ಆಮ್ಲಜನಕವನ್ನ ವರ್ಗಾವಣೆ ಮಾಡುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಈ ಸೈನೈಡ್ ಅನ್ನೋ ವಿಷಕಾರಿ ಅಂಶ ಹೊರಗಡೆ ಹೋದಾಗ ಈ ಸೈಟೋಕ್ರೋಮ್ ಆಕ್ಸಿಡೇಸ್ ಅನ್ನ ಕಿಣ್ವವನ್ನು ನಿಷ್ಕ್ರಿಯಗೊಳಿಸುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ, ದೇಹದ ಎಲ್ಲಾ ಅಂಗಾಂಶಗಳ ಜೀವಕೋಶಗಳು ಏನಾಗುತ್ತೆ, ಸಾಮಾನ್ಯವಾಗಿ ಆಮ್ಲಜನಕದ ಕೊರತೆ ಉಂಟಾಗುತ್ತೆ. ಅದೇ ರೀತಿ ಮಿದುಳಿಗೆ ಸಾಮಾನ್ಯವಾಗಿ ಆಕ್ಸಿಜನಕದ ಅವಶ್ಯಕತೆ ಅತ್ಯಂತ ಇರುತ್ತೆ. ಅದರಿಂದ ಮಿದುಳಿಗೂ ಸಹ ಆಮ್ಲಜನಕದ ಕೊರತೆ ಉಂಟಾಗಿ ಇದರಲ್ಲಿ ಏನಾಗುತ್ತೆ, ವಿಷಮ ಬಾಧೆ ಉಂಟಾಗುತ್ತೆ. ಸಾಮಾನ್ಯವಾಗಿ ಜಾನುವಾರುಗಳು ಕಡಿಮೆ ಪ್ರಮಾಣದಲ್ಲಿ ಸಯನೈಡ್ ಸಸ್ಯಗಳನ್ನು ತಿಂದರೆ ಇದು ದೇವರ ಒಂದು ಪ್ರಕ್ರಿಯೆ. ಸಣ್ಣ ಪ್ರಮಾಣದಲ್ಲಿ ತಿಂದಾಗ ಏನಾಗುತ್ತೆ, ಈ ಸಯನೈಡ್ ಅನ್ನೋ ಒಂದು ವಿಷ ಈ ಥಯಾಸಿನೈಡ್ ಎಂಬ ಇದಕ್ಕೆ ಪರಿವರ್ತನೆಗೊಂಡು ಮೂತ್ರದ ಮೂಲಕ ವಿಸರ್ಜನೆಗೊಳ್ಳುತ್ತೆ. ಆದರೆ ಈ ಸಯನೈಡ್ ಸಸ್ಯಗಳನ್ನು ಹೆಚ್ಚಾಗಿ ತಿಂದಾಗ ಏನಾಗುತ್ತೆ, ವಿಷಮ ಬಾಧೆ ಉಂಟಾಗುತ್ತೆ. ಸಾಮಾನ್ಯವಾಗಿ ಈ ಸಯನೈಡ್ ಸಸ್ಯಗಳು ಯಾವುದಂದ್ರೆ ತಮಗೆಲ್ಲ ಗೊತ್ತಿರೋಂಗೆ ಒಂದು ಚಿಗುರದ ಜೋಳ, ಅಂದ್ರೆ ಜೋಳ ಯಾವುದೇ ಜೋಳದ ವಿಧಗಳು ಯಾವುದೇ ಆಗಿರ್ಬೋದು ಅದರಲ್ಲಿ ಸಯನೈಡ್ ಅಂಶ ತುಂಬಾ ಹೆಚ್ಚಾಗಿರ್ತದೆ. ಅಂದ್ರೆ ಅದಿನ್ನು ತುಂಬಾ ಚಿಕ್ಕದಾಗಿರುವ ಚಿಗುರುಡಿ ಅವಾಗ ತಾನೇ ಪ್ರೌಢಾವಸ್ಥೆಯಲ್ಲಿ ಇರುವ ಒಂದು ಜೋಳ. ಅದೇ ರೀತಿ ಸಾಮಾನ್ಯವಾಗಿ ಕಳಳೆ, ಈ ಬಿದಿರಿನ ಕಳಳೆಯಲ್ಲಿ ಹೆಚ್ಚು ಸಯನೈಡ್ ಅಂಶ ಇರುತ್ತದೆ. ಅದೇ ರೀತಿ ಸಾಮಾನ್ಯವಾಗಿ ಇದು ಬಾದಾಮಿ ಇದರಲ್ಲೂ ಇರುತ್ತೆ, ಮತ್ತೆ ಕಬ್ಬಿನದ ಎಲೆ ಚಿಗುರು ಅದರಲ್ಲೂ ಸಹ ಸಯನೈಡ್ ಅಂಶ ಇರುತ್ತೆ. ಅದೇ ರೀತಿ ನಾವು ಸಾಮಾನ್ಯವಾಗಿ ತರಕಾರಿಗೆ ಉಪ ಚಪ್ರದ ಅವರೆ ಇದರಲ್ಲೂ ಸಹ ಸಯನೈಡ್ ಅಂಶ ತುಂಬಾ ಹೆಚ್ಚಾಗಿರುತ್ತದೆ. ಸೊ ಈ ರೀತಿ ಸಯನೈಡ್ ಸಸ್ಯಗಳನ್ನು ತಿಂದಾಗ ಏನಾಗುತ್ತೆ, ವಿಷ ಬಾರದೆ ಉಂಟಾದಾಗ ಏನಾಗುತ್ತೆ, ಪ್ರಾಣಿಗಳನ್ನು ಅವಾಗಲೇ ಹೇಳಿದೆ ಆಮ್ಲಜನ ಕೊರತೆ ಉಂಟಾಗುತ್ತೆ. ಅವಾಗ ಏನಾಗುತ್ತೆ, ಉಸಿರಾಟ ತೊಂದರೆ ಮೊದಲ ಚಿಹ್ನೆಯಾಗಿ ಶುರುವಾಗುತ್ತೆ. ನಂತರ ಪ್ರಾಣಿಗಳು ಉದ್ರೇಕಗೊಂಡು ಹೊಟ್ಟೆ ಉಬ್ರ, ಒದ್ದಾಡುವಿಕೆ, ಮತ್ತೆ ಮಾಂಸಖಂಡಗಳ ಸಂಕುಚಿತ ವಿಕಸನ ಆಗಿ ಏನಾಗುತ್ತೆ, ತುಂಬಾ ಒಂಥರ ಮೂರ್ಛೆಯ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಅದೇ ರೀತಿ ಪ್ರಾಣಿಗಳನ್ನ ಕಣ್ಣಿನ ಪಾಪೆಗಳು ಅಗಲವಾಗಿ ತೆರೆದುಕೊಂಡು ಕೊನೆಗೆ ಏನಾಗುತ್ತೆ, ಈ ಕಣ್ಣಿನ ಲೋಲ್ಪದರೆಗಳು ಇಟ್ಟಿಗೆ ಬಣ್ಣಕ್ಕೆ ತಿರುಗುತ್ತವೆ. ಈ ಸಯನೈಡ್ ವಿಷಬಾಧೆಯಲ್ಲಿ ಮುಖ್ಯವಾದ ಅಂಶ ಅಂತಂದ್ರೆ ಸಾಮಾನ್ಯವಾಗಿ ರಕ್ತವು ಏನಾಗುತ್ತೆ, ಆವಾಗಲೇ ಏನಂದ್ರೆ ಹೇಳಿದ ರಕ್ತ ಕಣಗಳಲ್ಲಿ ಆಮ್ಲಜನಕದ ದಾಸ್ತಾನು ಹೆಚ್ಚಾಗಿರುತ್ತದೆ, ಆದ್ರೆ ಅದು ಉಪಯೋಗ ಆಗೋದಿಲ್ಲ. ಅವಾಗ ಏನಾಗುತ್ತೆ, ರಕ್ತ ಇನ್ನೂ ಕೆಂಪು ಬಣ್ಣಕ್ಕೆ ಬಂದು ಚೆರ್ರಿ ರೆಡ್, ಈಗ ಚೆರ್ರಿ ಹಣ್ಣಿನ ಬಣ್ಣಕ್ಕೆ ರಕ್ತ ಪರಿವರ್ತನೆ ಹೊಂದುತ್ತೆ ಸರ್. ಈ ಚಪ್ಪರದವರೆ ಮತ್ತೆ ಬಿಳಿ ಜಾಲಿ ಕಳಲೆ ಇದರಿಂದ ಎಲ್ಲ ಈ ವಿಷಬಾಧೆ ಉಂಟಾಗುತ್ತೆ ಅಂತ ಹೇಳಿದ್ರು, ಹೇಗೆ ಇದರಿಂದ ದೂರ ಇರುವಂತದ್ದು ಅಥವಾ ಮುಂಜಾಗ್ರತಾ ಕ್ರಮವನ್ನು ವಹಿಸ್ತಕ್ಕಂಥದ್ದು? ಮುಂಜಾಗ್ರತಾ ಕ್ರಮ ಅಂದ್ರೆ ಸಯನೈಡ್ ವಿಷಬಾಧೆಯಲ್ಲಿ ಸಾಮಾನ್ಯವಾಗಿ ನಾನು ಅವಾಗಲೇ ತಿಳಿಸ್ಕೊಂಡಂಗೆ ಏನಂತಂದ್ರೆ, ರೈತರು ಈ ಚಪ್ಪರದ ಅವರೇ ಇರ್ಬೋದು, ಕಳಲೆ ಇರ್ಬೋದು, ಅದೇ ರೀತಿ ಬಾದಾಮಿ ಗಿಡ ಇರ್ಬೋದು, ಕಬ್ಬಿಣ ಚಿಗುರು ಇದನ್ನ ತಿಂದೇದಂಗೆ ನೋಡ್ಕೋಬೇಕು. ಅದೇ ಸಾಮಾನ್ಯ ಸಾಮಾನ್ಯವಾಗಿ ಚಪ್ಪರದ ಅವರೇಲಿ ಈ ಬಳ್ಳಿ ತಿಂದ್ರೆ ಏನಾಗಲ್ಲ ಸರ್, ಆದ್ರೆ ಏನಾಗುತ್ತೆ, ಚಪ್ಪರದ ಹೂ ಬಿಡೋ ಸಮಯದಲ್ಲಿ ಮತ್ತೆ ಎಳೆಕಾಯಿ ತಿಂದಾಗ ಇದು ಸಾಮಾನ್ಯವಾಗಿ ವಿಷಬಾಧೆನ ಉಂಟಾಗುತ್ತೆ. ಅದೇ ರೀತಿ ಕಳಲೆ ಅಂತ ಹೇಳಿದ್ರಿ, ಈ ಕಳಲೆ ಈ ಬಿದಿರು ಚಿಗುರುಡೆ ಬುಡದಲ್ಲಿ ಬರ್ತದೆ. ಈ ಸಾಮಾನ್ಯವಾಗಿ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಈ ಕಳಲೆನ ನೀರಲ್ಲಿ ರಾತ್ರಿ ಎಲ್ಲ ನೆನೆಸ್ಬಿಟ್ಟು ಅದನ್ನ ಏನ್ ಮಾಡ್ತೀವಿ, ಬೆಳಗ್ಗೆ ಅದನ್ನ ಸೊಪ್ಪು ಅಥವಾ ತರಕಾರಿಗಳ ಕಾಳುಗಳನ್ನ ಮಾಡಿ ತಿಂತೀವಿ. ಆದ್ರೆ ನಾವೇನ್ ಮಾಡ್ತೀವಿ, ಯಾವಾಗ ಇದ್ರ ನೆನೆಸ್ಬಿಟ್ಟು ಆ ನೆನೆಸ ನೀರನ್ನ ನಾವು ಜಾನುವಾರುಗಳಿಗೆ ಕೊಡ್ತೀವಿ, ಅವಾಗ ಏನಾಗುತ್ತೆ, ಇದರಲ್ಲಿ ಸಯನೈಡ್ ವಿಷಬಾಧೆ ಸಾಮಾನ್ಯವಾಗಿ ಉಂಟಾಗುತ್ತೆ. ಅದೇ ರೀತಿ ಬಿಳಿ ಜಾಲಿ ಅಂತ ಹೇಳಿದೆ, ಈ ಬಿಳಿ ಜಾಲಿ ಇದನ್ನ ತಪಾಲು ಕಾಯಿ ಅಂತ ಕರೀತಾರೆ. ಈ ವಿಷಬಾಧೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಆಡು ಮತ್ತು ಕುರಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತದೆ. ಈ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಈ ಟಪಾಲು ಕಾಯಿಯಲ್ಲಿ ಈ ನೀರಿನಂಶ ಕಡಿಮೆ ಆದಾಗ ಏನಾಗುತ್ತೆ, ಅವಾಗ ಸಯನೈಡ್ ಅಂಶ ಜಾಸ್ತಿ ಇರುತ್ತೆ. ಈ ನೋಡಿ ಏನಂದ್ರೆ ವಿಚಿತ್ರ ಅಂತಂದ್ರೆ, ಬಿಳಿಜಾಲಿ ಕಾಯಿಯ ಮರದ ಯಾವುದೇ ಭಾಗ ತಿಂದ್ರೂ ಏನು ಜಾನುವಾರುಗಳಿಗೆ ತೊಂದರೆ ಆಗಲ್ಲ, ಆದ್ರೆ ಈ ಬಿಳಿಜಾಲಿ ಕಾಯಿ ತಿಂದಾಗ ಬೀಜ ದೇಹದಲ್ಲಿ ಹೋದಾಗ ಸಯನೈಡ್ ವಿಷಬಾಧೆ ಸಾಮಾನ್ಯವಾಗಿ ಉಂಟಾಗುತ್ತೆ. ಸಾಮಾನ್ಯವಾಗಿ ಕುರಿಗಳು ಆಡುಗಳು ಅದನ್ನ ತಿನ್ನುತ್ತವೆ, ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ತಿಂತವೆ. ಈಗ ಒಂದ್ ವೇಳೆ ವಿಷಬಾಧೆ ಆಗೋಗ್ಬಿಡ್ತು ಅಂತ ಇಟ್ಕೊಳ್ಳಿ, ಅವಾಗ ಅದನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ ಸರ್, ಸಾಧ್ಯ ಇದೆ ಅಂತಂದ್ರೆ ಸಾಮಾನ್ಯವಾಗಿ ರೈತರ ಹತ್ರ ಒಂದು ಅಂತಂದ್ರೆ ಇದು ಉಸಿರಾಟ ತೊಂದರೆ ಅಂತ ಹೇಳಿದೆ. ಸಾಮಾನ್ಯವಾಗಿ ಪ್ರಾಣಿಗಳು ಉಸಿರಾಟ ತೊಂದರೆಗೆ ಒಳಗಾಗ್ತವೆ, ಅವಾಗ ನೀವು ತಕ್ಷಣ ಏನ್ ಮಾಡ್ಬೇಕು, ಜಾನುವಾರುಗಳನ್ನ ಒಳ್ಳೆ ಗಾಳಿ ಆಡೋ ಸ್ಥಳಕ್ಕೆ ಸ್ಥಳಾಂತರಿಸಬೇಕು. ಇದು ಮೊದಲನೇ. ಇದು ಎರಡನೇದು ಅಂತಂದ್ರೆ ಇದರಲ್ಲಿ ಉದ್ರೇಕಗೊಂಡು ಜಾಸ್ತಿ ಏನಾಗುತ್ತೆ, ಮೂರ್ಛೆ ತರ ಲಕ್ಷಣಗಳು ಕಾಣಿಸ್ಕೋತವೆ. ಅವಾಗ ಜಾನುವಾರುಗಳಿಗೆ ಏನಾಗುತ್ತೆ, ಕೈ ಕಾಲೆಲ್ಲ ತುಂಬಾ ಗಾಯ ಆಗೋದಾಗುತ್ತೆ. ಅವಾಗ ಸುತ್ತ ಭತ್ತ ಅಥವಾ ರಾಗಿ ಹುಲ್ಲನ್ನ ಸುತ್ತ ನೀವು ಒಂಥರ ಮೆತ್ತಿಗೆ ಆಗೋ ಇದು ಮಾಡಿದಾಗ ಅದಕ್ಕೆ ಆಗೋ ಡ್ಯಾಮೇಜ್ ನ ತಪ್ಪಿಸಬಹುದು. ಅದೇ ರೀತಿ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಯಾವುದೇ ವಿಷಬಾಧೆ ಇದ್ದಾಗ ಈ ಉಳಿ ಮಜ್ಜಿಗೆ ಹುಣಸಿನ ರಸನ ಕೊಟ್ಬಿಡ್ತಾರೆ. ಆದ್ರೆ ಸಯನೈಡ್ ವಿಷಬಾಧೆಯಲ್ಲಿ ಕೊಡಬಾರದು. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಹಣ್ಣಿನ ಹುಣಸೆಹಣ್ಣಿನ ರಸ ಉಳಿ ಮಜ್ಜಿಗೆ ಕೊಟ್ಟಾಗ ನಮ್ಮ ಪ್ರಾಣಿಗಳ ದೇಹದಲ್ಲಿ ಏನಾಗುತ್ತೆ ಅಂದ್ರೆ ಆಮ್ಲತೆಯ ಪ್ರಮಾಣ ಹೆಚ್ಚಾಗುತ್ತೆ. ಅವಾಗ ಏನಾಗುತ್ತೆ, ಹೈಡ್ರೋಸನಿಕ್ ಆಮ್ಲ ಅನ್ನೋದು ಜಾಸ್ತಿ ಬಿಡುಗಡೆಯಾಗಿ ಇನ್ನೂ ಜಾಸ್ತಿ ಇದನ್ನ ವಿಷಬಾಧೆನ ಉಂಟಾಗುತ್ತೆ. ಅದರಿಂದ ರೈತರು ಯಾವುದೇ ಕಾರಣಕ್ಕೂ ಉಳಿ ಮಜ್ಜಿಗೆ ಅಥವಾ ಹುಣಸೆಹಣ್ಣಿನ ರಸನ ಈ ಸಯನೈಡ್ ವಿಷಬಾಧೆಯಲ್ಲಿ ಕೊಡಬಾರದು. ತಕ್ಷಣ ಏನ್ ಮಾಡೋದು, ಪಶುವೈದ್ಯರನ್ನ ಕರೆಸ್ಬಿಟ್ಟು ಚಿಕಿತ್ಸೆ ಮಾಡಿಸಿದ್ರೆ ಅಲ್ಲಿ ಸೋಡಿಯಂ ನೈಟ್ರೇಟ್, ಸೋಡಿಯಂ ಸಲ್ಫೇಟ್ ಅನ್ನೋ ರಾಸಾಯನಿಕ ವಸ್ತುಗಳನ್ನ ಕೊಟ್ಟಾಗ ಇದನ್ನ ನಾವು ಚಿಕಿತ್ಸೆಯನ್ನ ಮಾಡಿ ಪ್ರಾಣಿಗಳನ್ನ ನಾವು ಬದುಕಿಸ್ಕೋಬಹುದು ಸರ್. ಎಷ್ಟು ಸಮಯದಲ್ಲಿ ಮಾಡ್ಬೇಕು ಸರ್ ಅದನ್ನ? ಸೊ ಇದನ್ನ ಸಮಯ ಅಂದ್ರೆ ನಾನು ಹೇಳ್ದಂತಲ್ಲ, ಇದು ತೀವ್ರತೆ ಏನಾಗುತ್ತೆ ಅಂದ್ರೆ ಈ ಜಾನುವಾರುಗಳು ಏನಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ತಿನ್ನುತ್ತೆ, ಕಡಿಮೆ ಪ್ರಮಾಣ ತಿಂದ್ರೆ ಏನಾಗಲ್ಲ, ಜಾಸ್ತಿ ಪ್ರಮಾಣ ತಿಂದಾಗ ತಕ್ಷಣ ಸಾವನ್ನಪ್ಪುತ್ತೆ. ಅಂತ ಸಮಯದಲ್ಲಿ ಜಾನುವಾರುಗಳು ತಿಂದ ಹೆಚ್ಚು ಕಡಿಮೆ 15-20 ನಿಮಿಷದಲ್ಲಿ ಸಾವನ್ನಪ್ಪುತ್ತೆ. ಅಷ್ಟು ಬೇಗ ನೀವು ಪಶುವೈದ್ಯರನ್ನ ಕರೆದು ಚಿಕಿತ್ಸೆ ಮಾಡಿಸಿದ್ರೆ ಪ್ರಾಣಿಗಳನ್ನ ಉಳಿಸ್ಕೋಬಹುದು ಸರ್. ಈ ಸೈನೈಡ್ ವಿಷಬಾಧೆಯ ಜೊತೆಗೆ ಮತ್ತೊಂದು ವಿಷಬಾಧೆಯನ್ನ ತಾವು ಹೇಳಿದ್ರಿ, ನೈಟ್ರೇಟ್ ವಿಷಬಾಧೆ ಅಂತ ಹೇಳಿ. ಹೌದು ಸರ್. ನೈಟ್ರೇಟ್ ವಿಷಬಾಧೆ ಅಂತ ಅಂದ್ರೆ ಏನು ಸರ್? ನೈಟ್ರೇಟ್ ವಿಷಬಾಧೆ ಅಂದ್ರೆ ಇದು ಒಂದು ಸಾಮಾನ್ಯವಾಗಿ ಜಾನುವಾರುಗಳಿಗೆ ಸಂಬಂಧಿಸಿದ ಒಂದು ವಿಷಬಾಧೆ. ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಮನೆಗಳಲ್ಲಿ ಕೊಳೆತ ತರಕಾರಿ ಅಥವಾ ಮಾರ್ಕೆಟ್ ಅಲ್ಲಿ ಕೊಳೆತ ತರಕಾರಿಗಳನ್ನ ಜಾನುವಾರುಗಳು ಆಕಸ್ಮಿಕವಾಗಿ ಏನಾಗುತ್ತೆ ತಿಂತವೆ. ಅವಾಗ ಏನಾಗುತ್ತೆ ಅಂದ್ರೆ ನೈಟ್ರೇಟ್ ಅನ್ನ ಒಂದು ಅಂಶ ನೈಟ್ರೈಟ್ ಆಗುತ್ತೆ. ನೈಟ್ರೈಟ್ ಆಗಿ ಇದು ಅಮೋನಿಯಾಗೆ ಕನ್ವರ್ಟ್ ಆಗುತ್ತೆ. ಈ ಅಮೋನಿಯಾ ಏನ ಮಾಡುತ್ತೆ ಅಂದ್ರೆ ದೇಹದಲ್ಲಿ ವಿಷಬಾಧೆ ಉಂಟಾಗಿ ಅದೇ ರೀತಿ ಏನಾಗುತ್ತೆ ಅಂದ್ರೆ ಇದಿಲ್ಲಿ ಸಾರಣ ವಿಷಬಾಧೆಯಲ್ಲಿ ಚೆರ್ರಿ ಬಣ್ಣಕ್ಕೆ ತಿಳಿದ್ರೆ ಈ ವಿಷಬಾಧೆಯಲ್ಲಿ ಏನಾಗುತ್ತೆ, ರಕ್ತ ಚಾಕ್ಲೇಟ್ ಬಣ್ಣಕ್ಕೆ ತಿರುತ್ತೆ. ಯಾಕಂದ್ರೆ ಇಲ್ಲಿ ರಕ್ತದಲ್ಲಿ ಇರುವಂತಹ ಹಿಮೋಗ್ಲೋಬಿನ್ ಇದು ಮೆಥಿಮೋಗ್ಲೋಬಿನ್ ಕನ್ವರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಮೆಥಿಮೋಗ್ಲೋಬಿನ್ ಕನ್ವರ್ಟ್ ಆದಾಗ ಆಮ್ಲಜನಕದ ಕೊರತೆ ಉಂಟಾಗಿ ಇದರಲ್ಲೂ ಉದ್ವೇಗ, ವಾಂತಿ ಮತ್ತೆ ಹೊಟ್ಟೆ ಉಬ್ಬರ ಲಕ್ಷಣಗಳು ಸಾಮಾನ್ಯವಾಗಿ ಕಾಣಿಸ್ಕೋತೇವೆ. ಅದರಿಂದ ನಾವು ಸಾಮಾನ್ಯವಾಗಿ ಏನ್ ಮಾಡಿದ್ರೆ ಕೊಳೆತ ತರಕಾರಿ ಇದನ್ನ ಯಾವುದೇ ಕಾರಣಕ್ಕೂ ಸಹ ನಾವು ಜಾನುವಾರುಗಳಿಗೆ ಕೊಡಬಾರದು ಅಂತ ನಾನು ತಿಳಿಸ್ಕೊಡ್ತೀನಿ ಸರ್. ಈ ಕೊಳೆತ ತರಕಾರಿಗಳಿಂದ ಈ ನೈಟ್ರೇಟ್ ವಿಷಬಾಧೆ ಉಂಟಾಗುತ್ತೆ ಆಗ್ತಕ್ಕಂಥದ್ದು. ಹಾಗಾಗಿ ಕೊಳೆತಂತಹ ಯಾವುದೇ ತರಕಾರಿಯನ್ನ ದನಗಳಲ್ವಾ ತಿನ್ಬಿಡ್ತವೆ, ಜೀರ್ಣಿಸ್ಕೊಳ್ತವೆ ಅಂತ ಹೇಳಿ ನಾವು ಸುಲಭವಾಗಿ ಕೊಡ್ಲಿಕ್ಕೆ ಹೋಗ್ಬಾರ್ದು. ಇದಲ್ಲದೆ ಗುಲಗಂಜಿ ವಿಷಬಾಧೆ ಅಂತ ಹೇಳಿ ತಾವು ಹೇಳಿದ್ರಿ, ಇದು ಹೇಗೆ ಆಗ್ತಕ್ಕಂಥ ಸರ್? ಗುಲಗಂಜಿ ಅಂದ್ರೆ ನಾವೆಲ್ಲ ಚಿಕ್ಕನ ಆಡಾಡ್ತೇವೆ, ಗುಲಗಂಜಿ ಒಂದು ಕಪ್ಪು ಮತ್ತು ಕೆಂಪು ಬಣ್ಣದ ಒಂದು ಬೀಜ ಇರ್ತದೆ, ಆಕರ್ಷಕವಾಗಿರ್ತದೆ. ಸಾಮಾನ್ಯವಾಗಿ ಜಾನುವಾರು ಹೇಳದೆ ಬೇಸಿಗೆಕಾಲದಲ್ಲಿ ಈ ರೀತಿ ಗಿಡಗಳನ್ನ ತಿಂತವೆ. ಸಾಮಾನ್ಯವಾಗಿ ಇದರಲ್ಲಿ ಹಳದಿ ಮತ್ತು ಕೆಂಪು ಬಣ್ಣದ ಎರಡು ರೀತಿ ಹೂಗಳಿರೋ ಗಿಡಗಳಿವೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಈ ಗುಲಗಂಜಿಯಲ್ಲಿ ಒಂದು ವಿಷಕಾರಿ ಅಂಶ ಇರುತ್ತೆ, ಅದು ಏನಂತಂದ್ರೆ ಅಬ್ರಿನ್ ಅಂತ ಒಂದು ವಿಷಕಾರಿ ಅಂಶ ಇರುತ್ತದೆ. ಈ ಅಬ್ರಿನ್ ಅನ್ನೋ ವಿಷಕಾರಿ ಹೋದಾಗ ಏನಾಗುತ್ತೆ, ಇದರಲ್ಲಿ ವಿಷಬಾಧೆ ಸಂಭವಿಸುತ್ತೆ. ಸಾಮಾನ್ಯವಾಗಿ ಜಾನುವಾರುಗಳಲ್ಲಿ ಮೂಗಿನಿಂದ ಸಿಂಬಳ ಬರೋದು, ವಾಂತಿ, ರಕ್ತ ಮಿಶ್ರಿತ ಭೇದಿ, ಅದೇ ರೀತಿ ನೀರಿನಂಶ ಕಡಿಮೆಯಾಗೋದು, ಮಾಂಸಖಂಡಗಳ ನಿಷ್ಕ್ರಿಯತೆ ಮತ್ತೆ ಪಾರ್ಶ್ವವಾಯುವಾಗಿ ಕೊರೋನಾಗೆ ಸಾವನ್ನಪ್ಪುತ್ತವೆ ಸರ್. ಮತ್ತೊಂದು ಈ ದತ್ತೂರಿ ಗಿಡದಿಂದಲೂ ಕೂಡ ವಿಷಬಾಧೆ ಉಂಟಾಗುತ್ತೆ. ದತ್ತೂರಿ ಗಿಡದ ಒಂದು ಪರಿಚಯ ಮಾಡಿಕೊಡಿ ಸರ್, ಅನೇಕರಿಗೆ ಗೊತ್ತಿಲ್ಲ. ದತ್ತೂರಿ ಗಿಡನ ನಾವು ಉಮ್ಮತ್ತಿನ ಗಿಡ ಅಂತ ಕೇಳ್ತೇವೆ. ಇದು ಮನೆ ಸುತ್ತಮುತ್ತ ಗೊಬ್ಬರ ಹಾಕಿರ್ತೀವಿ, ಪಕ್ಕದಲ್ಲಿ ಎಲ್ಲಾ ಕಡೆ ಸಾಮಾನ್ಯವಾಗಿ ಬಿಡುತ್ತೆ. ನೀವೆಲ್ಲ ನೋಡಿರ್ಬೇಕು, ಒಂದು ಹಣ್ಣು ಸುತ್ತ ಮುಳ್ಳಿರ್ತದೆ, ಮತ್ತೆ ಒಂದು ಎಲೆನು ಮುಳ್ಳಿರ್ತದೆ, ಜೊತೆಗೆ ಒಂದು ಬಿಳಿಯ ಬಣ್ಣದ ಹೂ ಇರ್ತದೆ. ಇದು ಆಕರ್ಷಣೀಯ ಆಗಿರ್ತದೆ, ಒಂದು ಶಂಖ ಪುಷ್ಪದ ಊತರ ಇರ್ತದೆ. ಇದು ಸಾಮಾನ್ಯವಾಗಿ ಮನೆ ಸುತ್ತಮುತ್ತ ಹಿತ್ತಲುಗಳೆಲ್ಲ ಬೆಳೀತದೆ. ಆದ್ರೆ ಜಾನುವಾರುಗಳು ಈ ಎಲೆ ಅಥವಾ ಈ ಹಣ್ಣು ಇದು ಒಂಥರ ಅಂದ್ರೆ ಇದನ್ನ ಡೆವಿಲ್ ಆಪಲ್ಸ್ ಅಂತ ಕರೀತಾರೆ. ಅದನ್ನ ನೋಡಕ್ಕೆ ಒಂಥರ ದೌ ತರ ಹಣ್ಣು ತರ ಇರ್ತದೆ. ಈಗ ಮಕ್ಕಳು ಈ ಆಟ ಆಡೋ ಒಂದು ಸಾಧನ ಅದನ್ನು ಸಾಧ್ಯ ತರ ಇರ್ತದೆ. ಈ ಹಣ್ಣುಗಳನ್ನ ತಿಂದಾಗ ಏನಾಗುತ್ತೆ, ಇದರಲ್ಲಿರೋ ಒಂದು ಅಟ್ರೋಪಿನ್ ಅಯೋಸಿನ್ ಅನ್ನೋ ವಿಷಕಾರಿ ಅಂಶ ಇರ್ತದೆ. ಇದು ಏನಾಗುತ್ತೆ, ಈ ಎಲೆ ಅಥವಾ ಸಾಮಾನ್ಯವಾಗಿ ಹಣ್ಣನ್ನು ತಿಂದಾಗ ಈ ವಿಷಕಾರಿ ಅಂಶ ಜಾನುವಾರುಗಳ ಹೊಟ್ಟೆ ಒಳಗಡೆ ಹೋಗಿ ಅದು ರಕ್ತದಕ್ಕೆ ಹೋಗುತ್ತೆ. ರಕ್ತಕ್ಕೆ ಹೋದಾಗ ಅಲ್ಲಿ ವಿಷ ಬಾಧೆ ಉಂಟಾಗುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಇದು ತಿಂದ ತಕ್ಷಣ ಏನಾಗುತ್ತೆ, ಮೊದಲನೆಯ ಒಂದು ಪ್ರಮುಖವಾದ ಲಕ್ಷಣ ಅಂತಂದ್ರೆ ಸಾಮಾನ್ಯವಾಗಿ ಜಾನುವಾರುಗಳು ಬಾಯಿ ಒಣಗೋಗುತ್ತೆ. ಬಾಯಲ್ಲಿ ಜೊಲ್ಲಿನ ಅಂಶನೇ ಇರಲ್ಲ, ಜೊತೆಗೆ ಮಲಬದ್ಧತೆ ಅಂದ್ರೆ ತೊಪ್ಪೆನೇ ಹಾಕಲ್ಲ, ಸಗಣಿನೇ ಹಾಕಲ್ಲ, ಜೊತೆಗೆ ತಲೆ ಸುತ್ತು ಬಂದು ಸಾಮಾನ್ಯವಾಗಿ ಈ ಗಿಡ ತಿಂದ ತಕ್ಷಣ ಈ ಕಣ್ಣುಗಳನ್ನ ವಾಪೆ ತುಂಬಾ ಅಗಲವಾಗಿ ತೆರೆದುಕೊಳ್ಳುತ್ತೆ. ತೆರೆದುಕೊಂಡು ಏನಾಗುತ್ತೆ, ಇದು ಏನಾದ್ರು ಸೂರ್ಯನ ಬೆಳಕಿಗೆ ಏನಾದ್ರು ಬಿಟ್ರೆ ಅವಾಗ ಏನಾಗುತ್ತೆ, ಈ ಕಣ್ಣಿನ ಪೊದರೆಗಳ ನಾಶಪಟ್ಟು ಅಂದ್ರೆ ಇದರಲ್ಲಿ ಕುರುಡುತನ ಆಗುತ್ತೆ. ಇದು ಸುಮಾರು ಜನಕ್ಕೆ ಗೊತ್ತಿರಲ್ಲ. ಎಷ್ಟೋ ಬಾರಿ ಈ ದತ್ತೂರಿ ಗಿಡ ತಿಂದಾಗ ಜಾನುವಾರು ಮತ್ತೆ ಕುರಿಗಳು ಮೇಕೆಗಳಲ್ಲಿ ಈ ಕುರುಡುತನ ಅಂದ್ರೆ ಬ್ಲೈಂಡ್ನೆಸ್ ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್. ಇದು ದತ್ತೂರಿ ಗಿಡದಿಂದ ಉಂಟಾಗ್ತಕ್ಕಂಥ ವಿಷಬಾಧೆ. ಹರಳು ಗಿಡದಿಂದಲೂ ಕೂಡ ವಿಷಬಾಧೆ ಉಂಟಾಗುತ್ತೆ. ಹೌದು ಸರ್, ಹರಳನ್ನ ಸಾಮಾನ್ಯವಾಗಿ ಹರಳೆಣ್ಣೆಯಾಗಿ ಉಪಯೋಗಿಸ್ತೀವಿ. ಈ ಹರಳು ಗಿಡದಲ್ಲಿ ಬೀಜ ಅತ್ಯಂತ ವಿಷಕಾರಿ. ಈ ಹರಳು ಗಿಡದಲ್ಲಿ ಎಲೆ ತಿಂದಾಗ ಅಷ್ಟೊಂದು ವಿಷಬಾಧೆ ಉಂಟಾಗಲ್ಲ, ಆದ್ರೆ ಈ ಹರಳಿನ ಬೀಜವನ್ನು ತಿಂದಾಗ ಸಾಮಾನ್ಯವಾಗಿ ವಿಷಬಾಧೆ ಉಂಟಾಗುತ್ತೆ. ಈ ಹರಳು ವಿಷಬಾಧೆಯಲ್ಲಿ ಸಾಮಾನ್ಯವಾಗಿ ಎರಡು ವಿಷಕಾರಿ ಅಂಶಗಳಿರ್ತವೆ ಸರ್. ಒಂದು ರೈಸಿನ್ ಅನ್ನೋ ಒಂದು ಇರುತ್ತೆ, ಜೊತೆಗೆ ಒಂದು ಲೆಕ್ಟಿನ್ ಅನ್ನೋ ಒಂದು ವಿಷಕಾರಿ ಅಂಶ ಇರ್ತದೆ. ಈ ಜಾನುವಾರುಗಳು ಯಾವಾಗ ಈ ಹರಳು ಬೀಜವನ್ನು ತಿಂತವೆ ಅವಾಗ ಈ ರೈಸಿನ್ ಅನ್ನೋ ಒಂದು ವಿಷಕಾರಿ ಅಂಶ ಪಿತ್ತಜನಕಾಂಗವನ್ನು ನಾಶಗೊಳಿಸುತ್ತೆ. ಪಿತ್ತಜನಕಾಂಗವನ್ನು ನಾಶ ಮಾಡಿಸಿದಾಗ ಏನಾಗುತ್ತೆ, ಜೊತೆಗೆ ಲೆಕ್ಟಿನ್ ಅನ್ನೋ ಇನ್ನೊಂದು ವಿಷಕಾರಿ ಅಂಶ ಏನಾಗುತ್ತೆ, ಕರುಳಿನ ಪೊದರೆ ಇರ್ತದೆ, ಆ ಪೊದರೆಯನ್ನು ನಾಶ ಮಾಡಿ ತಕ್ಷಣ ತೀರೋ ತರವಾದ ಬೇದಿ, ಇದೇನು ಶೂಟಿಂಗ್ ಡೈರಿ ಅಂತ ಕರೀತಾರೆ. ಅಂದ್ರೆ ಬೇದಿ, ನೀರು ಬೇದಿ ಅಷ್ಟು ರಭಸವಾಗಿ ಬೇದಿ ಉಂಟಾಗಿ ಏನಾಗುತ್ತೆ, ನಿಷ್ಕ್ರಿಯಗೊಂಡು ಜಾನುವಾರುಗಳು ಸಾವನ್ನಪ್ಪುತ್ತವೆ ಸರ್. ತುತ್ತಾಗ್ತಕ್ಕಂಥ ಸಾಧ್ಯತೆ ತುತ್ತಾಗ್ತವೆ. ಆದ್ರೆ ಸಾಮಾನ್ಯವಾಗಿ ಈ ಹಲ್ಲು ಕಡಿಯುವಿಕೆ, ಹೊಟ್ಟೆ ನೋವು, ಅದೇ ರೀತಿ ಬೇದಿಯಾಗೋದು, ಅದೇ ರೀತಿ ಮೂತ್ರ ವಿಸರ್ಜನೆ ಮಾಡೋದು, ಒದ್ದಾಡುವಿಕೆ ಹೊಂದಿ ಮರಣವನ್ನ ಹೊಂದುತ್ತವೆ ಸರ್ ಜಾನುವಾರುಗಳು. ಮದರಂಗಿ ಗಿಡದಿಂದಲೂ ಕೂಡ ವಿಷಬಾಧೆ ಉಂಟಾಗುತ್ತೆ. ಹೌದು ಸರ್, ಈ ಮದರಂಗಿ ಗಿಡನ ನಾನಾ ರೀತಿ ಹೆಸರುಗಳ ಕರೀತಾರೆ, ಕಸೂತಿ ಹೂವು ಅಂತ ಕರೀತಾರೆ, ಮದರಂಗಿ ಗಿಡ ಅಂತ ಕರೀತಾರೆ, ಚದುರಂಗ ಗಿಡ ಅಂತ ಕರೀತಾರೆ. ಇದು ಒಂದು ಕಳೆ, ಕಾಡು ಗುಲಾಬಿ ಅಂತ ಕರೀತಾರೆ. ಇದು ಒಂದು ಕಳೆ. ಇದೇನಾಗುತ್ತೆ ಅಂದ್ರೆ ಇದು 19th ಶತಮಾನದಲ್ಲಿ ಆಸ್ಟ್ರೇಲಿಯಾದಿಂದ ಇದನ್ನ ನಾವು ಒಂದು ಅಲಂಕಾರಿಕ ಗಿಡವಾಗಿ ಇದನ್ನ ನಾವು ತಗೊಂಡ್ವಿ, ಆಮದು ಮಾಡಿಕೊಂಡ್ವಿ. ಆದ್ರೆ ಇದೇನಾಗಿದೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕಡೆ ಇದಾಗಿ ಅದೊಂದು ಕಳೆಯಾಗಿ ಮಾರ್ಪಟ್ಟಿದೆ. ಸಾಮಾನ್ಯವಾಗಿ ಈ ಮದರಂಗಿ ಗಿಡದಲ್ಲಿ ಒಂದು ಲ್ಯಾಂಟೆಡಿನ್ ಎಂಬ ಒಂದು ವಿಷಕಾರಿ ಅಂಶ ಇರುತ್ತೆ. ಇದು ಸಾಮಾನ್ಯವಾಗಿ ಹೂವು ಮತ್ತೆ ಎಲೆಗಳಲ್ಲಿ, ಇದು ಬೇರೆ ಸುಮಾರು ರೀತಿಯ ಹೂಗಳಿದಾವೆ, ಅದರಲ್ಲಿ ಕೆಂಪು, ಹಳದಿ, ಬಿಳಿ, ಗುಲಾಬಿ. ಆದ್ರೆ ಕೆಂಪು ಮತ್ತು ಹಳದಿ ಈ ಬಣ್ಣದ ಹೂಗಳು ತುಂಬಾ ವಿಷಕಾರಿ ಗುಣಗಳನ್ನು ಹೊಂದಿವೆ. ಇದರಲ್ಲಿ ಲ್ಯಾಂಟೆಡಿನ್ ಎನ್ನುವ ಒಂದು ವಿಷಕಾರಿ ಅಂಶದಿಂದ ಇದು ದೇಹಕ್ಕೆ ಹೋದ ತಕ್ಷಣ ಏನಾಗುತ್ತೆ, ಸಾಮಾನ್ಯವಾಗಿ ವಿಷ ಸಂಭವಿಸುತ್ತೆ. ಸಾಮಾನ್ಯವಾಗಿ ಒಂದು 400 kg ಇರುವಂತ ಹಸು ಅಥವಾ ಒಂದು ಪ್ರೌಢಾವಸ್ಥೆಯ ಜಾನುವಾರುಗಳು 2-3 kg ತಿಂದಾಗ ಇದರಲ್ಲಿ ಸಾಮಾನ್ಯವಾಗಿ ವಿಷಬಾಧೆ ಉಂಟಾಗುತ್ತೆ. ಸೊ ಈ ವಿಷಬಾಧೆ ಏನಾಗುತ್ತೆ, ಗಿಡಗಳನ್ನು ತಿಂದಾಗ ಏನಾಗುತ್ತೆ, ಈ ಲ್ಯಾಂಟೆಡಿನ್ ಒಂದು ಇದು ದೇಹಕ್ಕೆ ಬಂದು ರಕ್ತದ ಮೂಲಕ ಏನಾಗುತ್ತೆ, ಪಿತ್ತಜನಕಾಂಗವನ್ನು ಸೇರಿಕೊಳ್ಳುತ್ತೆ. ಪಿತ್ತಜನಕಾಂಗದ ಜೀವಕೋಶಗಳನ್ನು ನಾಶ ಮಾಡಿ ಅಲ್ಲೇನಾಗುತ್ತೆ, ಪಿತ್ತರಸ ಕರುಳಿಗೆ ಹೋಗೋದನ್ನ ತಡೆಗಟ್ಟುತ್ತೆ. ಅವಾಗ ಪಿತ್ತರಸ ಏನ್ ಮಾಡ್ಬಿಡುತ್ತೆ, ರಕ್ತಕ್ಕೆ ಬಂದಾಗ ರಕ್ತದಲ್ಲಿ ಏನಾಗುತ್ತೆ, ಅದು ಒಂದು ಕಾಮಲಿ ಬಣ್ಣ ಅಂದ್ರೆ ಒಂದು ಜಾಂಡಿಸ್ ತರ ಲಕ್ಷಣಗಳು ಉಂಟಾಗುತ್ತೆ. ಸೊ ಅದೇ ರೀತಿ ಮಲಬದ್ಧತೆ, ಅದೇ ರೀತಿ ಎಲ್ಲಿ ಎಲ್ಲಿ ಕೂದಲುಗಳು ಇರಲ್ಲೋ, ಸಾಮಾನ್ಯವಾಗಿ ಕಣ್ಣು, ಯೋನಿ, ಗುದದ್ವಾರ ಯೋನಿಗಳಿಗೆ ಎಲ್ಲಾ ಕಡೆ ಒಂಥರ ಹಳದಿ ಬಣ್ಣ ಆಗುತ್ತೆ. ಅದೇ ರೀತಿ ಜಾನುವಾರುಗಳ ಮೂತಿ, ಕಿವಿಯ ತುದಿ, ಕೆಚ್ಚಲು, ಇಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಬಿರುಕು ಕಾಣಿಸ್ಕೊಂಡು ಚರ್ಮ ಉರಿಯೂತ ಉಂಟಾಗುತ್ತೆ. ಎಲ್ಲಾ ಕಡೆ ದೇಹದ ಎಲ್ಲಾ ಕಡೆ ಚರ್ಮದ ಉರಿ ಉಂಟಾಗಿ ಚರ್ಮವನ್ನೇ ಕಿತ್ಕೊಂಡು ಬರ್ತದೆ. ಸೊ ಸಾಮಾನ್ಯವಾಗಿ ಈ ರೀತಿಯ ಹಸುಗಳು, ಜಾನುವಾರುಗಳು ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆದಾಗ ಅಂದ್ರೆ ಬೆಳಕಿನ ಇದನ್ನ ಸ್ಪರ್ಶತೆ ಪಡ್ಕೊಂಡಾಗ ಇದರ ವಿಷಬಾಧೆ ತೀವ್ರತೆ ಇನ್ನೂ ಜಾಸ್ತಿ ಆಗುತ್ತೆ. ಚರ್ಮವೆಲ್ಲ ಕಿತ್ಕೊಂಡು ಬರ್ತದೆ, ಅದೇ ಉರಿಯೂತ, ಈ ರೀತಿಯ ಲಕ್ಷಣಗಳು ಸಾಮಾನ್ಯವಾಗಿ ಕಂಡು ಬರ್ತವೆ ಸರ್. ಸರ್, ಸಾಮಾನ್ಯವಾಗಿ ದತ್ತೂರಿ ಗಿಡ ಮತ್ತೆ ಮದರಂಗಿ ಗಿಡ ಏನಿದೆಯೋ ಇವೆರಡರಲ್ಲೂ ಕೂಡ ಮುಳ್ಳಿರುತ್ತೆ. ಮುಳ್ಳಿರೋಂತಹ ಗಿಡಗಳನ್ನ ಸಾಮಾನ್ಯವಾಗಿ ಜಾನುವಾರುಗಳು ತಿನ್ನೋದಿಲ್ಲ ಸರ್. ಆದ್ರೂ ಇದನ್ನ ಯಾಕೆ ತಿಂತಾರೆ? ಅದೇ ಸರ್ ಹೇಳ್ದಂಗೆ, ಸಾಮಾನ್ಯವಾಗಿ ಈ ಮೇವು ಕೊರತೆ ಇದ್ದಾಗ ಅವಾಗ ಅಂದ್ರೆ ನೀವೆಲ್ಲ ಮದರಂಗಿ ಗಿಡ ಇವೆಲ್ಲ ಏನಾಗುತ್ತೆ ನೋಡೋದಕ್ಕೆ ತುಂಬಾ ಬೇಸಿಗೆ ಕಾಲದಲ್ಲಿ ಇದು ಒಂಥರ ಹಸಿರಾಗಿರ್ತದೆ. ಅವಾಗ ಸಾಮಾನ್ಯವಾಗಿ ಜಾನುವಾರುಗಳು ಆ ಕಡೆ ಆಕರ್ಷಣೆ ಹೊಂದಿಸ್ತವೆ. ತಿಂದು ಹೊಟ್ಟೆ ತುಂಬಿಸ್ಕೋಬೇಕು ಒಂದು ಉದ್ದೇಶದಿಂದ ತಿಂದಂತ ಸಂದರ್ಭದಲ್ಲಿ ಇದು ವಿಷಬಾಧೆಯಾಗಿ ಪರಿವರ್ತನೆ ಆಗುತ್ತೆ ಹೊಂದುತ್ತೆ. ಕಣಗಿಲೆ ಅಥವಾ ಕರವೇರು ಗಿಡ, ಇದರಿಂದಲೂ ಕೂಡ ವಿಷಬಾಧೆ ಉಂಟಾಗುತ್ತೆ ಸರ್. ಸೊ ಸಾಮಾನ್ಯವಾಗಿ ಈ ಕಣಿಗೆಲೆ ಅಥವಾ ಈ ಕಣಿಗೆಲೆ ಕರವೇರು ಗಿಡ ಇದನ್ನ ಹೂನ ನಾವು ಶಿವನಿಗೆ ಅತ್ಯಂತ ಪ್ರಿಯ ಅಂತ ಬಳಸ್ತೀವಿ. ಸೊ ಅದೇ ರೀತಿ ಈ ಕಣಿಗೆಲೆ ಗಿಡದ ಎಲೆಗಳು ಮತ್ತು ಅಥವಾ ಕಾಂಡವನ್ನು ತಿಂದಾಗ ವಿಷಬಾಧೆ ಉಂಟಾಗುತ್ತೆ. ಸೊ ಈ ಕಣಿಗೆಲೆ ಎಲೆ ಸುಮಾರು 30-60 grams ಅಷ್ಟು ಎಲೆಗಳನ್ನು ಜಾಮಗಳು ತಿಂದಾಗ ಸಾಮಾನ್ಯವಾಗಿ ವಿಷಬಾಧೆ ಉಂಟಾಗುತ್ತೆ. ಈ ಗಿಡದಲ್ಲೂ ಸಹ ಓಲಿಯಾಂಡ್ರಿನ್ ಎಂಬ ಒಂದು ವಿಷ ವಸ್ತು ಇರುತ್ತದೆ. ಈ ವಿಷಕಾರಿಕ ವಸ್ತುವಿನಿಂದ ಸಾಮಾನ್ಯವಾಗಿ ಏನಾಗುತ್ತೆ, ವಿಷಬಾಧೆ ಉಂಟಾಗುತ್ತೆ. ಈ ಕಣಿಗೆಲೆ ಎಲೆ ತಿಂದಾಗ ಜಾನುವಾರುಗಳಲ್ಲಿ ಹೊಟ್ಟೆ ನೋವು ಜಾಸ್ತಿಯಾಗಿ ವಾಂತಿ ಜೊತೆಗೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಇದು ಹೃದಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಇದು ಹೃದಯ ಬಡಿತವನ್ನ ಕಡಿಮೆ ಮಾಡಿ ಏನಾಗುತ್ತೆ, ಹೃದಯ ಸ್ತಂಭ ಆಗ ರೀತಿ ಆಗಿ ಕೊನೆಗೆ ಇದು ಹೃದಯ ಬಡಿತ ನಿಂತೋಗಿ ಜಾನುವಾರುಗಳು ಸಾಮಾನ್ಯವಾಗಿ ಸಾವನ್ನ ಅಪ್ತವೆ ಸರ್. ಕರಿಬಸರಿ ಗಿಡ, ಕರಿಬಸರಿ ಗಿಡ ಅಥವಾ ಇದನ್ನ ಬಸಿ ಸೊಪ್ಪು ಅಂತ ಕರಿತವೆ. ಇದು ಒಂದು ಮರ ಸರ್. ಇದು ಸಾಮಾನ್ಯವಾಗಿ ಎಲ್ಲಾ ಕಡೆ ರೋಡ್ ಸೈಡ್ ಅಲ್ಲಿ ಇದು ಕರಿಬಸರಿ ಗಿಡ ಬೆಳೆದಿರುತ್ತೆ. ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಈ ಬೇಲಿಗಳು ಹಾಕುವ ಸಂದರ್ಭದಲ್ಲಿ ಈ ಕರಿಬಸರಿ ಗಿಡನ ಕಡಿದ್ಬಿಟ್ಟು ಏನ್ ಮಾಡ್ತಾರೆ, ಹಾಕ್ಬಿಡ್ತಾರೆ. ಅವಾಗ ಜಾನುವಾರುಗಳು ಏನಾಗುತ್ತೆ, ಸಾಮಾನ್ಯವಾಗಿ ತುಂಬಾ ನೋಡೋಕೆ ಹೊಸರಾಗಿರೋದ್ರಿಂದ ಜಾನುವಾರುಗಳು ಈ ಕರಿಬಸರದ ಸೊಪ್ಪು ಅಥವಾ ಎಲೆಗಳನ್ನು ತಿಂದು ವಿಷಬಾಧೆಗೆ ಒಳಗಾಗುತ್ತೆ. ಈ ವಿಷಬಾಧೆಯ ಪ್ರಮುಖ ಲಕ್ಷಣ ಅಂತಂದ್ರೆ ಸರ್, ಜಾನುವಾರುಗಳು ಈ ಎಲೆಗಳ ತಿಂದ 6-12 hours ತಾಸು ಒಳಗಡೆ ವಿಷಬಾಧೆ ಉಂಟಾಗುತ್ತೆ. ಇದರಲ್ಲಿ ಪ್ರಮುಖವಾದ ಲಕ್ಷಣ ಅಂತಂದ್ರೆ, ಸಾಮಾನ್ಯವಾಗಿ ಎಲ್ಲಾ ವಿಷಬಾಧೆ ಲಕ್ಷಣಗಳು ಸಾಮಾನ್ಯವಾಗಿರ್ತವೆ, ಬೆಚ್ಚಿ ಬೀಳೋದು, ಮೇವು ತಿಂದ ಇರೋದು. ಆದ್ರೆ ಇದರಲ್ಲಿ ಬೆಚ್ಚಿ ಬೀಳುವುದು ಪ್ರಮುಖವಾದ ಚಿಹ್ನೆ. ಸೊ ಅದರಿಂದ ಈ ಉಸಿರಾಟ ತೊಂದರೆ ಜೊತೆಗೆ ಒದ್ದಾಡುವಿಕೆ ಶುರುವಾಗಿ ಬೆಚ್ಚಿ ಬೀಳುವಿಕೆ ಜಾಸ್ತಿ ಆಗುತ್ತಾ ಹೋಗುತ್ತೆ. ಅದರಿಂದ ಈ ಕಾಯಿಲೆ ನಾವೆಂತೀವಿ ಮಿಂಚು ಕಾಯಿಲೆ ಅಂತಾನು ಇದನ್ನ ಕರಿತೀವಿ. ಸೊ ಅದೇ ರೀತಿ ಈ ಕರಿಬಿಸಿರದ ಗಿಡದ ವಿಷ ಈ ಮಿದುಳಿಗೆ ಹೋಗಿ ಭಾವಿಸುತ್ತೆ. ಈ ಮಿದುಳಿಗೆ ಹೋದಾಗ ನರಮಂಡಲ ಉದ್ರೇಕಗೊಂಡು ಏನಾಗುತ್ತೆ, ಈ ಮಿದುಳು ರಕ್ತಸ್ರಾವ ಆಗುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಈ ಕರಿಬಿಸಿರ ಗಿಡ ಮತ್ತೆ ಹುಚ್ಚುನಾಯಿ ರೋಗ ಎರಡೂ ಲಕ್ಷಣಗಳು ಒಂದೇ ತರ ಇರ್ತವೆ. ಆದ್ರೆ ಇದ್ರಲ್ಲಿ ಏನಾಗುತ್ತೆ, ಕೂಗುವಿಕೆ ಇರಲ್ಲ. ಆದ್ರೆ ರೇಬಿಸ್ ರೋಗದಲ್ಲಿ ಕೂಗುವಿಕೆ ಇರುತ್ತೆ. ಅದು ಬಿಟ್ಟು ಉದ್ರೇಕಗೊಳ್ಳೋದು, ಬೆಚ್ಚಿ ಬೀಳೋದು ಇದು ಜಾನುವಾರುಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್. ಈ ಮುಳ್ಳಿಲ್ಲದ ನಾಚಿಕೆ ಗಿಡ, ಮುಟ್ಟಿದ್ರೆ ಮುನಿ ಅಂತ ಹೇಳಿ ನಾವು ಕರಿತೀವಿ. ಇದು ಕೂಡ ವಿಶ್ವವಾಗಿ ಪರಿಣಮಿಸ್ತದೆ. ಹೌದು ಸರ್, ಇದು ಮುಟ್ಟಿದ್ರೆ ಮುನಿ ಅಲ್ಲ, ಮುಟ್ಟಿದ್ರೆ ಮುನಿಯ ಜಾತಿಯ ಒಂದು ಸಸ್ಯ ಸರ್. ಏನಂದ್ರೆ ಇದರಲ್ಲಿ ಮುಳ್ಳಿರಲ್ಲ, ಇದು ಮುಳ್ಳಿದ ನಾಚಿಕೆ ಗಿಡ ಅಂತ ಕರೀತಾರೆ. ಇದು ಸಾಮಾನ್ಯವಾಗಿ ಏನಂತೆ, ಈ ಶಿವಮೊಗ್ಗ ಅಥವಾ ಸಕಲೇಶ್ಪುರ ಆ ಕಡೆ ಸಾಮಾನ್ಯವಾಗಿ ಉಪಯೋಗಿಸ್ತಾರೆ. ಇದನ್ನ ಏನಕ್ಕೆ ಉಪಯೋಗಿಸ್ತಾರೆ, ಇದು ಕಳೆನಾಶಕ ಉಪಯೋಗಿಸ್ತಾರೆ. ಈ ಕಳೆಗಳನ್ನ ಬೆಳೆಯೋದನ್ನ ತಡೆಯೋದಕ್ಕೋಸ್ಕರ ರೈತರು ಏನ್ ಮಾಡ್ತಾರೆ, ಈ ಗಿಡಗಳನ್ನ ಬೆಳೆಸ್ತಾರೆ. ಇದು ಬೆಳೆಸೋ ಉದ್ದೇಶ ಅಂತಂದ್ರೆ, ಮುಳ್ಳಿದ ನಾಚಿಕೆ ಗಿಡದಿಂದ ಸಾವಯವ ಗೊಬ್ಬರ ತಯಾರು ಮಾಡಿ ಅದನ್ನ ವ್ಯವಸಾಯಕ್ಕೆ ಉಪಯೋಗಿಸ್ತಾರೆ. ಆದ್ರೆ ಕೆಲವು ಬಾರಿ ಏನಾಗುತ್ತೆ ಅಂದ್ರೆ, ಈ ಜಾನುವಾರುಗಳು ಈ ಹಸಿರು ಬಣ್ಣವನ್ನ ನೋಡಿ ಆಕರ್ಷಣೆಗೊಂಡು ಈ ಮುಳ್ಳಿದ ನಾಚಿಕೆ ಗಿಡನ ತಿಂದು ಇದೇನಾಗುತ್ತೆ ಅಂದ್ರೆ ವಿಷಬಾಧೆಗೆ ಒಳಗಾಗ್ತವೆ. ಸೊ ಅದರಲ್ಲಿ ಸಾಮಾನ್ಯವಾಗಿ ಏನ್ ಲಕ್ಷಣ ಕಂಡು ಬರುತ್ತೆ ಅಂದ್ರೆ, ಒಂದು ಬೇದಿ. ಅದೇ ರೀತಿ ಸಾಮಾನ್ಯವಾಗಿ ಏನಾಗುತ್ತೆ, ಈ ಜಾನುವಾರಿನ ಮೇವು ಚೀಲ ನಿಷ್ಕ್ರಿಯತೆಯಿಂದ ಗುಂಡು ಏನಾಗುತ್ತೆ ಅಂದ್ರೆ ವಿಷಬಾಧೆ ಉಂಟಾಗುತ್ತೆ. ಸಾಮಾನ್ಯವಾಗಿ 2-3 ಕೆಜಿ ತಿಂದಾಗ ಸಾಮಾನ್ಯವಾಗಿ ವಿಷಬಾಧೆ ಉಂಟಾಗುತ್ತೆ. ಈ ರೋಗದ ಪ್ರಮುಖವಾದ ಲಕ್ಷಣ ಅಂದ್ರೆ, ಈ ಜಾನುವಾರುಗಳಲ್ಲಿ ಸಾಮಾನ್ಯವಾಗಿ ಗುದದ್ವಾರ, ಯೋನಿ ಇದರಲ್ಲಿ ಗಣನೀಯವಾಗಿ ಊತ ಕಂಡು ಬರುತ್ತೆ ಸರ್. ಅದೇ ರೀತಿ ಗಂಡು ಜಾನುವಾರುಗಳಲ್ಲಿ ವೃಷಣ ಸುತ್ತ ಊತ ಬರುತ್ತದೆ. ಇದೇ ಪ್ರಮುಖವಾದ ಲಕ್ಷಣ. ಗುದದ್ವಾರ ಯೋನಿಯ ಕೆಳಭಾಗದಲ್ಲಿ ತುಂಬಾ ಊದ್ಕೊಂಡಿದ್ರೆ ಅಥವಾ ಗಂಡು ಜಾನುವಾರುಗಳಲ್ಲಿ ವೃಷಣ ಊದ್ಕೊಂಡಿದ್ರೆ ಇದನ್ನ ಯಾವುದೇ ಒಂದು ಸಂದೇಹವಿಲ್ಲದೆ ಹೇಳಬಹುದು, ಇದು ಸಾಮಾನ್ಯವಾಗಿ ಮುಳ್ಳಿದ ನಾಚಿಕೆ ಗಿಡ ವಿಷಬಾಧೆಯಿಂದ ಬೆಳೆದಿದೆ ಅಂತ ಹೇಳಬಹುದು ಸರ್. ಪಾರ್ಥೆನಿಯಂ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತು, ಅನೇಕ ಆಡುಗಳು, ಕುರಿಗಳು ಮತ್ತು ಹಸುಗಳು ಕೂಡ ತಿನ್ನೋದನ್ನ ನೋಡಿದ್ವಿ. ಇದು ಯಾವ ಸಂದರ್ಭದಲ್ಲಿ ವಿಷಬಾಧೆ? ಹೌದು ಸರ್, ತಮ್ಗೆಲ್ಲ ತಿಳಿದಂಗೆ ನಮ್ಗೆಲ್ಲ ತಿಳಿದಿರೋಂಗೆ ಪಾರ್ಥೆನಿಯಂ ಒಂದು ಕಳೆ. ಸೊ ಇದು 1960 ಈ ಅಮೆರಿಕದವರು ಪುಣೆಗೆ ಗೋಧಿಯನ್ನ ರಫ್ತು ಮಾಡ್ತಾರೆ. ಅವಾಗ ಆ ಗೋಧಿಯಲ್ಲಿ ಕಲಬೆರಕೆಯಾಗಿ ಕಂಡು ಬಂದಂತ ಈ ಪಾರ್ಥೆನಿಯಂ ಒಂದು ಬೀಜಗಳು ಇವತ್ತು ನಮ್ಮ ದೇಶದಲ್ಲೆಲ್ಲೆಡೆ ಹಬ್ಬಿದೆ. ಸಾಮಾನ್ಯವಾಗಿ ತಿನ್ನೋದಿಲ್ಲ ಸರ್ ಜಾನುವಾರುಗಳು, ಆದ್ರೆ ಈ ಬರಗಾಲ ಅಥವಾ ಮೇವಿನ ಕೊರತೆ ಇದ್ದಾಗ ತಿಂದು ಇದೇನಾಗುತ್ತೆ, ಇದರಿಂದ ವಿಷಬಾಧೆ. ಇದರಿಂದ ವಿಷಬಾಧೆ ಏನು ಉಂಟಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಅಲರ್ಜಿ, ಚರ್ಮದ ತುರಿಕೆ. ನಾನು ಅವಾಗ ಹೇಳಿದ ಮದರಂಗಿ ಗೂಡಲ್ಲಿ ಏನ್ ಲಕ್ಷಣಗಳು ಬರ್ತವೆ, ಅದೇ ರೀತಿ ಇದರಲ್ಲೂ ಸಹ ಚರ್ಮದ ತುರಿಕೆ ಉಂಟಾಗುತ್ತೆ. ಎಲ್ಲ ಅಂದ್ರೆ ಅಲರ್ಜಿಯ ಲಕ್ಷಣಗಳು ಕಾಣಿಸ್ಕೊತವೆ. ಇದನ್ನ ನಾವು ಜಾನುವಾರುಗಳು ಬಿಸಿಲಿಗೆ ಹೋದಾಗ ಈ ಬಿಸಿಲಿನ ಸೂರ್ಯನ ಕಿರಣಗಳನ್ನ ಸಂಪರ್ಕ ತಂದಾಗ ಏನಾಗುತ್ತೆ, ಇನ್ನೂ ಸಹ ಇದು ಚರ್ಮದ ತುರಿಕೆ ಜಾಸ್ತಿಯಾಗಿ ಇದನ್ನ ಇಂಗ್ಲಿಷ್ ಅಲ್ಲಿ ಫೋಟೋಸೆನ್ಸಿಟೈಸೇಷನ್ ಅಂತ ಕರಿತೀವಿ. ಸೊ ಅದನ್ನ ಚರ್ಮ ತುರಿಕೆಯಾಗಿ ಚರ್ಮವೂ ಸಹ ಉದುರಿ ಬರುವಂತ ಸಂದರ್ಭಗಳು ಹೆಚ್ಚಾಗಿರ್ತವೆ ಸರ್. ಅದೇ ರೀತಿ ಇದರಲ್ಲಿ ಎಲ್ಲೆಲ್ಲಿ ಕೂದಲಿರಲು ಜಾನುವಾರುಗಳಿಗೆ, ಮೂಗು, ಕಿವಿ, ಕುತ್ತಿಗೆ, ಹೊಟ್ಟೆಯ ಭಾಗ, ಎದೆಯ ಭಾಗ, ಕೆಚ್ಚಲು, ಇಂಥ ಕಡೆ ಬೊಬ್ಬೆಗಳು ಬರ್ತವೆ. ಈ ಬೊಬ್ಬೆಗಳೇನು ಬಂದು ಏನಾಗುತ್ತೆ, ಇದು ಒಡೆದು ಒಂಥರ ಹುಣ್ಣು ತರ ಆಗಿ ಗಾಯ ಆಗ್ತವೆ. ಸಾಮಾನ್ಯವಾಗಿ ಎಮ್ಮೆ ಕರುಗಳು ಈ ಪಾರ್ಥೆನಿಯಂ ಗಿಡದ ವಿಷಬಾಧೆಗೆ ಜಾಸ್ತಿ ಒಳಗಾಗ್ತವೆ. ಎಮ್ಮೆ ಕರುಗಳಲ್ಲಿ ಈ ಕಣ್ಣಿನ ಸುತ್ತ ಒಂಥರ ಮುಖ ಸುತ್ತಲ ಊದ್ಕೊಂಡು ಅಲರ್ಜಿಯಾಗಿ ಲಕ್ಷಣಗಳನ್ನ ತೋರ್ಪಡಿಸ್ತವೆ ಸರ್ ಸಾಮಾನ್ಯವಾಗಿ. ಇದಿಷ್ಟು ಪಾರ್ಥೆನಿಯಂ ಇಂದ ಉಂಟಾಗ್ತಕ್ಕಂತಹ ವಿಷಬಾಧೆ. ಅದೇ ರೀತಿ ಹಿಪಟೋರಿಯಂ ಸಸ್ಯದ ಪರಿಚಯ ಮಾಡಿಕೊಡಿ ಸರ್, ಮತ್ತೆ ಯಾವ ಸಂದರ್ಭದಲ್ಲಿ? ಹಿಪಟೋರಿಯಂ ಇದು ಸಾಮಾನ್ಯವಾಗಿ ಎಲ್ಲಾ ಭಾಗದಲ್ಲೂ ಸಾಮಾನ್ಯವಾಗಿ ಕಂಡು ಬರ್ತದೆ. ಸಾಮಾನ್ಯವಾಗಿ ಜಾನುವಾರುಗಳು ಇದನ್ನ ತಿನ್ನೋದಿಲ್ಲ, ಆದ್ರೆ ಬೇಸಿಗೆ ಅಥವಾ ಮಳೆಗಾಲ ಬಿದ್ದ ಸಮಯದಲ್ಲಿ ಇದೇನಾಗುತ್ತೆ, ಒಂಥರ ಒಂದು ಜಳ್ಳಿ ಕಾಯದ ಒಂಥರ ಗಿಲಿಗಿಲಿ ಅಂತ ಇದು ಮಾಡ್ತಾರೆ, ಅದು ಗಿಡದ ಸಾಮಾನ್ಯವಾಗಿ ಬೀಜ ಇರ್ತವೆ ಸರ್. ಈ ಹಿಪಟೋರಿಯಂ ಗಿಡ ಸಾಮಾನ್ಯವಾಗಿ ತಿಂದಾಗ, ಎಲೆಗಳು ಅಥವಾ ಕಾಂಡ ತಿಂದಾಗ ವಿಷಬಾಧೆ ಉಂಟಾಗುತ್ತದೆ. ಸಾಮಾನ್ಯವಾಗಿ ಈ ಹಿಪಟೋರಿಯಂ ಸಸ್ಯದಲ್ಲಿ ಒಂದು ಏನಾಗುತ್ತೆ ಅಂದ್ರೆ, ಈ ಟ್ರಮಟೋಲ್ ಎಂಬ ವಿಷಕಾರಿ ಅಂಶ ಇರ್ತದೆ. ಈ ಗಿಡ ಸಾಮಾನ್ಯವಾಗಿ ಹೂ ಬಿಡುವ ಸಂದರ್ಭದಲ್ಲಿ ಹೆಚ್ಚು ಈ ಟ್ರಮಟೋಲ್ನ ವಿಷಕಾರಿ ಅಂಶ ಹೆಚ್ಚಾಗಿರುತ್ತದೆ. ಆ ಸಂದರ್ಭದಲ್ಲಿ ಜಾನುವಾರುಗಳು ವಿಷಧನಕಾರಿ ಸಸ್ಯಗಳನ್ನು ತಿಂದಾಗ ವಿಷಬಾಧೆಗೆ ಒಳಗಾಗುತ್ತೆ. ಜೊತೆಗೆ ಈ ಹಿಪಟೋರಿಯಂ ಗಿಡದಲ್ಲಿ ನೈಟ್ರೇಟ್ ಅನ್ನೋ ಒಂದು ಪ್ರಮಾಣ ಹೆಚ್ಚಾಗಿರ್ತದೆ. ನಾನು ಅವಾಗಲೇ ತಮಗೆ ತಿಳಿಸ್ದಂಗೆ ನೈಟ್ರೇಟ್ ನೈಟ್ರೇಟ್ ಆಗಿ ನೈಟ್ರೇಟ್ ದೇಹದಲ್ಲಿ ಅಮೋನಿಯಾ ಆಗಿ ಈ ಅಮೋನಿಯಾದಿಂದ ಏನಾಗುತ್ತೆ ಅಂದ್ರೆ ವಿಷಬಾಧೆ ಉಂಟಾಗುತ್ತೆ. ಈ ವಿಷಬಾಧೆಯ ಪ್ರಮುಖ ಲಕ್ಷಣ ಅಂದ್ರೆ ಸರ್, ಜಾನುವಾರುಗಳು, ಕುರಿ ಯಾವುದೇ ತಿರ್ಲಿ, ಈ ಬೆನ್ನಿನ ಏನ್ಮಾಗುತ್ತೆ, ಬಗ್ಗಿಸಿಕೊಂಡು ನಿಂತ್ಕೋತವೆ. ಇದು ಈ ರೋಗದ ಪ್ರಮುಖವಾದ ಲಕ್ಷಣ. ಜೊತೆಗೆ ಕಷ್ಟಪಟ್ಟು ಉಸಿರಾಡುವುದು, ಮುಂಗಲಗಳ ಅದಿರುವಿಕೆ, ಒದ್ದಾಡುವಿಕೆ, ಇವು ಸಾಮಾನ್ಯವಾಗಿ ಕಂಡುಬರ್ತದೆ. ಸಾಮಾನ್ಯವಾಗಿ ಈ ರೋಗದಲ್ಲಿ ಪಶುವೈದ್ಯರು ಮರಣೋತ್ತರ ಪರೀಕ್ಷೆ ಮಾಡ್ತಾರೆ. ಈ ಮರಣೋತ್ತರ ಪರೀಕ್ಷೆ ಮಾಡಿದಾಗ ಇದನ್ನ ಶ್ವಾಸಕೋಶನ ಉಪ ಮಾಡಿದ್ರೆ ಶ್ವಾಸಕೋಶ ತುಂಬಾ ನೀರು ತುಂಬಿಕೊಂಡು ಒಂಥರ ಊದ್ಕೊಂಡಿರುತ್ತೆ ಸರ್. ಅದೇ ರೀತಿ ಹಿಪಟೋರಿಯಂ ಗಿಡ ನೀವು ಸಾಮಾನ್ಯವಾಗಿ ಯಾವ ಜಾನುವಾರುಗಳು ಬದುಕ್ತವೆ ಅಂತ ಕಡೆ ಏನಾಗುತ್ತೆ, ಗಂಟಲು ಊದ್ಕೊಂಡಿರುತ್ತೆ. ಇದು ಯಾಕೆಂದ್ರೆ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡು ಒಂಥರ ಊತ ಕಂಡು ಬರುತ್ತದೆ. ಇದು ಸಾಮಾನ್ಯವಾಗಿ ಪ್ರಮುಖವಾದ ಲಕ್ಷಣ ಸರ್. ಇದಿಷ್ಟು ವಿಷಬಾಧೆಗಳು ಇಷ್ಟು ಸಸ್ಯಗಳಿಂದ ಆಗ್ತಕ್ಕಂಥದ್ದು. ಈ ವಿಷಬಾಧೆಗಳಿಗೆ, ಅದರಲ್ಲೂ ಕೂಡ ಈ ಸಸ್ಯಗಳಿಂದ ಉಂಟಾಗ್ತಕ್ಕಂಥ ವಿಷಬಾಧೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದೇ ಸರ್, ಸಾಮಾನ್ಯವಾಗಿ ಈ ವಿಷಬಾಧೆ ತಡೆಗಟ್ಟಬೇಕಂದ್ರೆ ವಿಷಕಾರಿ ಸಸ್ಯಗಳನ್ನ ನಾವು ಜಾನುವಾರು ತಿನ್ನದಂತೆ ನೋಡ್ಕೊಬೇಕು. ಮೊದಲನೇ ಒಂದು ಇದು. ತಕ್ಷಣ ಏನ್ ಮಾಡಬೇಕು, ಈ ವಿಷಬಾಧೆ ತಿನ್ನದ ಸಮಯದಲ್ಲಿ ಈ ಜಾನುವಾರುಗಳು ಲಕ್ಷಣಗಳನ್ನು ತೋರಿಸಿದಾಗ ತಕ್ಷಣ ನೀವು ಪಶುವೈದ್ಯರನ್ನ ಸಂಪರ್ಕ ಮಾಡಿ ಚಿಕಿತ್ಸೆಯನ್ನು ಕೊಡಿಸಬೇಕು. ಸಾಮಾನ್ಯವಾಗಿ ಎಲ್ಲಾ ವಿಷಬಾಧೆಗಳಲ್ಲೂ ನಾವು ಏನ್ ಮಾಡ್ತೀವಿ ಅಂದ್ರೆ, ಈ ಉಳಿ ಮಜ್ಜಿಗೆ ಅದೇ ರೀತಿ ಹುಣಸೆ ಹಣ್ಣಿನ ರಸವನ್ನ ನೀರಲ್ಲಿ ಬೆರೆಸಿ ಕುಡ್ತೀವಿ. ಅದೇ ರೀತಿ ನೀರನ್ನ ಸಾಮಾನ್ಯವಾಗಿ ಹೆಚ್ಚಾಗಿ ಕುಡಿಸಿದಾಗ ವಿಷದ ಸಾಂದ್ರ ದೇಹದಲ್ಲಿ ಕಡಿಮೆ ಆಗುತ್ತೆ. ಸೊ ಜೊತೆಗೆ ಏನಂತಂದ್ರೆ ಜಾನುವಾರುಗಳು ಎಷ್ಟು ಪ್ರಮಾಣದಲ್ಲಿ ತಿಂತವೆ ಅದರ ಮೇಲೆ ವಿಷದ ತೀವ್ರತೆ ಹೆಚ್ಚಾಗಿರುತ್ತದೆ. ಅದರಿಂದ ಇಂಥ ಸಮಯದಲ್ಲಿ ರೈತರು ಸಾಮಾನ್ಯವಾಗಿ ಪಶುವೈದ್ಯರನ್ನ ಕರೆಸಿ ಚಿಕಿತ್ಸೆನ ಕೊಡಬೇಕು ಅಂತ ನಾನು ತಿಳಿಸಿಕೊಡಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ವಿಷಬಾಧೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ ಸರ್? ನನ್ನ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದು. ನನ್ನ ಮೊಬೈಲ್ ಸಂಖ್ಯೆ 9915886675. ಇನ್ನೊಮ್ಮೆ ಹೇಳಿ ಸರ್. 9915886675. ಒಳ್ಳೆಯದು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಸ್ಯಗಳಿಂದ ಉಂಟಾಗ್ತಕ್ಕಂಥ ವಿಷಬಾಧೆಗೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಎಲ್ಲ ರೈತರು ಬಂದವರಿಗೆ ನಮಸ್ಕಾರ. ಇದುವರೆಗೆ ಜಾನುವಾರುಗಳಲ್ಲಿ ಸಸ್ಯಗಳ ವಿಷಬಾಧೆ ಮತ್ತು ತಡೆಗಟ್ಟುವಿಕೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು, ಆಹಾರ ಸುರಕ್ಷತೆ ಮತ್ತು ವ್ಯಾಪಾರ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಎಸ್ಕೆ ನಾಗಪ್ಪ ಅವರೊಂದಿಗಿನ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತೇವೆ. ಇಲ್ಲಿಗೆ ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಇದುವರೆಗೂ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು ಮೂಡಿಬಂತು. ನಮ್ಮ ನಾಡಿನ ಕಿಸಾನ್ವಾಣಿಯಲ್ಲಿ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಮತ್ತು ಹೆಚ್ ಮೋಹನಾಕ್ಷಿ. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ವಾಣಿ ಮೂಡಿಬಂತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಹಾಸನ ಎಫ್ಎಂ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿರುವ ಗಜಪತಿ ಗರ್ವಭಂಗ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು ಕಣ್ತುಂಬ ನೂರಾರು ಕನಸು ಬೆರೆಸುತ್ತ ಮನಸ್ಸು ನನ್ನನ್ನು ಕುಣಿಸು ಎದೆಯಾಸೆ ಹೂವಾಗಿಸು ಕೈ ಸೋಕಲು ಏತಕ್ಕೆ ಹೀಗೆ ಬಿಗಿಯಾಯ್ತು ಹೆಣ್ಣೆ ನಿನ್ನಿ ಕೂಡುಗೆ ಮೈ ತುಂಬ ಮಿಂಚಿನ ಬಳ್ಳಿಯು ಮೂಡಿ ಹೂವಾಯ್ತು ತನುವ ಹಿಗ್ಗು ತಾರಳಿ ಓಹೋ ಸೊಗಸಾದ ಮಾತಾಡಿದೆ ಬೆರೆಸುತ್ತ ಮನಸ್ಸು ನನ್ನನ್ನು ಕುಣಿಸು ಎದೆಯಾಸೆ ಹೂವಾಗಿಸು ಶ್ರುತಿ, ನಿನ್ ಗಂಡ ಕಾರ್ ತಗೊಳ್ಳೋ ಪ್ಲಾನ್ ಏನಾಯ್ತು? ಕಿಯಾ ಸೆಲ್ಟೋಸ್ ಮೇಲೆ ಏನಾದ್ರೂ ಡಿಸ್ಕೌಂಟ್ ಸಿಗ್ಬೋದಾ ಅಂತ ಕಾಯ್ತಾ ಇದ್ದೀನಿ. ಅಯ್ಯೋ, ನಿಂಗ್ ಗೊತ್ತಿಲ್ವಾ, ಆದರ್ಶ ಕಿಯಾದಲ್ಲಿ ಮಾರ್ಚ್ ತಿಂಗಳ ಮೆಗಾ ಬೊನಾನ್ಸಾ ಆಫರ್ ಇದೆ. ಅದು 1,57,000 ವರೆಗೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ, ಮತ್ತೆ ಅದು ಸ್ಟಾಕ್ ಇರೋವರೆಗೂ ಮಾತ್ರ. ತ್ವರೆ ಮಾಡಿ ಈ ಆಫರ್ ಮಿಸ್ ಮಾಡ್ಕೋಬೇಡಿ. ಆದರ್ಶ ಕಿಯಾ, ದೊಡ್ಡ ಮಂಡಿಗನ ಹಳ್ಳಿ, ತಣ್ಣೀರು ಹಳ್ಳ, ಹಾಸನ. ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಅಭಿನಯದ ನಂದಕಿಶೋರ್ ನಿರ್ಮಾಣದ ಅದ್ಭುತ ಹಾಸ್ಯಭರಿತ ಚಿತ್ರ ಉಂಡೆನಾಮ ಇದು 14th April ರಾಜ್ಯಾದ್ಯಂತ ಬಿಡುಗಡೆ. ಉಂಡೆನಾಮ ಇದು ಡಾಕ್ಟರ್ ಟಿಆರ್ ಚಂದ್ರಶೇಖರ್ ಅವರ ಪ್ರಸ್ತುತಿ. ಹಕ್ಕಿಯ ನೋಡಿದೆ ತುವಿ ತುವಿ ತುವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ ಹಾಡಿದೆ ತುವಿ ತುವಿ ತುವಿ ತುವಿ ತುವಿ ತುವಿ ತುವಿ ತುಬಿ ತುಬಿ ತುಬಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಆಡಿದೆ